ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವು ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯನ್ನ ಬಹಳ ಸಂತೋಷ ಸಂಭ್ರಮಗಳಿಂದ ಆಚರಣೆ ಮಾಡಿದ್ದೀರಿ. ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚಿ ನಮ್ಮೆಲ್ಲರ ಬಾಳು ಸಿಹಿಮಯ ಆಗಿರಲಿ ಅನ್ನುವಂತಹ ಹಾರೈಕೆಯನ್ನ ತಾವು ಮಾಡಿದ್ದೀರಿ. ಮಕರ ಸಂಕ್ರಾಂತಿಯ ನಂತರ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಬದಲಾಗುವಂತಹ ಒಂದು ಕಾಲ ಅಂತ ಹೇಳಬಹುದು. ಸೂರ್ಯ ತನ್ನ ಪಥ ಬದಲಿಸಿ ಉತ್ತರಾಯಣಕ್ಕೆ ಬರ್ತಾನ. ವಾತಾವರಣದೊಳಗೆ ಇರುವಂತಹ ಚಳಿ ನಿಧಾನವಾಗಿ ಕಡಿಮೆ ಆಗ್ತಾ ಇನ್ನು ಮುಂದಿನ ದಿನಗಳಲ್ಲಿ ಸೂರ್ಯ ಪ್ರಬಲ ಆಗ್ತಾ ಹೋಗ್ತಾನ. ಈ ಸಂದರ್ಭದೊಳಗೆ ನಿಂತು ಹಿಂದಿನ ಕೆಲವು ದಿನಗಳನ್ನು ನಾವು ನೋಡಿದ್ರೆ ಚಳಿಯಿಂದ ನಾವು ಸಾಕಷ್ಟು ತೊಂದರೆ ಪಟ್ಟಿವಿ, ಅದರಿಂದ ಕಷ್ಟಕ್ಕೀಡಾಗಿವಿ ಅನ್ನುವಂತಹ ಮಾತನ್ನ ನಾವು ಮರೆಯುವುದಿಲ್ಲ. ಈ ಸಲ ಬಹಳ ಚಳಿ ಇತ್ತು ಅನ್ನುವಂತಹ ಮಾತು ತಮ್ಮೆಲ್ಲರಿಂದ ಬರ್ತದ. ಅದಕ್ಕೆ ಕಾರಣಗಳು ಕೂಡ ಅದಾವ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ವಿ, ಉತ್ತರ ಭಾರತದೊಳಗೆ ಏನು ಶೀತ ಗಾಳಿ ಬೀಸ್ತು, ಅದು ಪಶ್ಚಿಮದೊಳಗೆ ಒಂದು ಡಿಸ್ಟರ್ಬನ್ಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ವ್ಯತ್ಯಾಸ, ಏರುಪೇರು, ವಾತಾವರಣದೊಳಗಾಗುವಂತಹ ವ್ಯತ್ಯಾಸಕ್ಕೆ ಡಿಸ್ಟರ್ಬನ್ಸ್ ಅನ್ನುವಂತಹ ಒಂದು ಹೆಸರನ್ನ ಭಾರತೀಯ ಹವಾಮಾನ ಇಲಾಖೆಯ ತಜ್ಞರು ಕೊಡ್ತಾರೆ. ಅಂತಹ ಒಂದು ವ್ಯತ್ಯಾಸ ಆಗಿದ್ದಕ್ಕೆ ಅದರ ಪರಿಣಾಮ ಉತ್ತರ ಭಾರತದೊಳಗಂತೂ ಸಿಕ್ಕಾಪಟ್ಟೆ ಆಯಿತು. ಇನ್ನೂ ಕೂಡ ಆ ಚಳಿಯ ವಾತಾವರಣ ಹೋಗಿಲ್ಲ ಉತ್ತರ ಭಾರತದೊಳಗೆ. ಆದ್ರೆ ನಮ್ಮಲ್ಲಿ ಕೂಡ ಅದರ ಪರಿಣಾಮಗಳನ್ನು ನಾವು ನೋಡಿದ್ವಿ. ಕಳೆದ ವಾರ ತನಕ, ಅಂದ್ರೆ ಮಕರ ಸಂಕ್ರಾಂತಿಯ ತನಕ ನಾವು ನೋಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಬಹುಶಃ ಈ ಒಂದು ವಾತಾವರಣ ಇರುವುದಿಲ್ಲ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಬಿಸಿಲಿನ ವಾತಾವರಣ ಇರಬಹುದು, ಚಳಿ ಕಡಿಮೆ ಆಗುವಂತಹ ಒಂದು ಹಂತದೊಳಗೆ ನಾವಿದ್ದೀವಿ ಅನ್ನುವುದು ನಮಗೆಲ್ಲರಿಗೂ ಸಮಾಧಾನ ಕೊಡುವಂತಹ ಒಂದು ವಿಷಯ. ಉತ್ತರ ಭಾರತದೊಳಗೆ ಇನ್ನೂ ಕೂಡ ಭಾರೀ ಶೀತ ಅದ. ಅದು ಹರಿಯಾಣ ಇರಬಹುದು, ಪಂಜಾಬ್ ಇರಬಹುದು, ದಿಲ್ಲಿ ಇರಬಹುದು, ಅಲ್ಲಿಯೂ ಕೂಡ ಕೆಲವೊಂದು ಕಡೆ ಮೈನಸ್ ಡಿಗ್ರಿ ತನಕ ಹೋದಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಮಟ್ಟಿಗೆ ವಾತಾವರಣಕ್ಕೆ ಥ್ಯಾಂಕ್ಸ್ ಹೇಳಿ ನಾವು ಮುಂದಿನ ಚಟುವಟಿಕೆಗಳತ್ತ ಮುಖ ಮಾಡೋಣಂತ. ಆತ್ಮೀಯರೇ, ತಾವು ಅನೇಕರು ಈಗ ಕೊಯ್ಲನ್ನ ಮುಗಿಸಿರಬಹುದು ಅಥವಾ ಕೊಯ್ಲೊಳಗೆ ತೊಡಕೊಂಡಿರಬಹುದು. ಮುಂದಿನ ದಿನಗಳಲ್ಲಿ ಕೊಯ್ಲು ಮಾಡ್ತಾ ಇರಬಹುದು. ಮಾರುಕಟ್ಟೆಗೆ ತಗೊಂಡು ಹೋಗುವಂತಹ ಏನು ಉತ್ಪನ್ನ ಇರ್ತದ, ಅದರ ಬಗ್ಗೆ ತಾವು ಕಾಳಜಿ ವಹಿಸಬೇಕಾಗ್ತದ. ಇಷ್ಟು ದಿನ ಸಾಕಷ್ಟು ಶ್ರಮ ವಹಿಸಿ, ಸಾಕಷ್ಟು ಏರುಪೇರುಗಳನ್ನು ಸಹಿಸಿ, ಅದು ವಾತಾವರಣದಿರಬಹುದು, ರೋಗಗಳದಿರಬಹುದು, ಕೀಟಗಳದಿರಬಹುದು ಅಥವಾ ನಮ್ಮ ಸಂಬಂಧಗಳ ಏರುಪೇರುಗಳಿರಬಹುದು, ಇವುಗಳನ್ನು ಸಹಿಸಿ ತಾವು ಇಲ್ಲಿ ತನಕ ಒಂದು ಕೃಷಿ ಉತ್ಪನ್ನವನ್ನ ತಯಾರು ಮಾಡಿದ್ದೀರಿ. ಅದರ ಬಗ್ಗೆ ತಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಂದರ್ಭದೊಳಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಅದು ಪೂರ್ತಿಯಾಗಬೇಕಲ್ಲ. ತಾವು ಏನು ಬೀಜವನ್ನ ಬಿತ್ತಿ ಇಲ್ಲಿ ತನಕ ಬೆಳೆ ಬೆಳೆದಿದ್ದೀರಿ, ಆ ಬೀಜ ಮತ್ತೆ ಮಾರುಕಟ್ಟೆಗೆ ಹೋಗಿ ನಿಮಗೆ ಆದಾಯ ಬರೋ ತನಕನೂ ನೀವು ಸ್ವಲ್ಪ ಅದರ ಬಗ್ಗೆ ತಾಳ್ಮೆ ಕಾಳಜಿ ವಹಿಸಬೇಕಾಗ್ತದೆ. ಅದಕ್ಕೆ ಏನು ತಾವು ಕೊಯ್ಲು ಮಾಡ್ತಾ ಇದ್ದೀರಿ, ಆ ಕೊಯ್ಲು ಆದಂತಹ ಉತ್ಪನ್ನವನ್ನ ಚಲೋತ್ನಾಗೆ ಬಿಸಿಲೊಳಗೆ ಒಣಗಿಸಿ ಅದರೊಳಗೆ ತೇವಾಂಶ ಇರಲಾರದಂಗ ಮಾಡಿ, ಅಂದ್ರೆ ಶೇಕಡ 8-12 ತನಕನೂ ತೇವಾಂಶ ಇರುವಂತಹ ಒಂದು ವ್ಯವಸ್ಥೆಯನ್ನ ನೋಡಿಕೊಂಡು ತಾವು ಸರಿಯಾಗಿ ಸ್ಟೋರ್ ಮಾಡಬೇಕು. ಚಲೋ ಒಣಗಿದಂತಹ ಸ್ವಚ್ಛವಾದಂತಹ ಗೋಣಿ ಚೀಲದೊಳಗೆ ಅವುಗಳನ್ನ ಸಂಗ್ರಹ ಮಾಡಿ ಒಳ್ಳೆ ಗಾಳಿ ಬೆಳಕು ಆಡುವಂತಹ ಕೋಣೆಗಳಲ್ಲಿ ಶೇಖರಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೊಠಡಿಯೊಳಗ ಶೀತ ಇರಲಾರದಂಗ ಮತ್ತ ತೇವಾಂಶ ಇರಲಾರದಂಗ ನೋಡ್ಕೊಳ್ಬೇಕು. ಮತ್ತ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಮನೆಯೊಳಗ ಇಲಿ ಹೆಗ್ಗಣ ಹುಳುಗಳ ಕಾಟ ಇದ್ದೇ ಇರ್ತದೆ, ಅದಕ್ಕೆ ಈ ಬಂದೋಬಸ್ತನ್ನ ತಾವು ಮಾಡಿಕೊಳ್ಬೇಕಾಗ್ತದೆ. ಯಾವಾಗಾದ್ರೂ ನಾವು ಸ್ಟೋರ್ ಮಾಡಬೇಕು ಅಂತಂದಾಗ ಚೀಲಗಳನ್ನ ಪಳಿ ಮೇಲೆ ಹಾಕುವುದಾಗಲಿ, ಆಮೇಲೆ ಗೋಡೆಯಿಂದ ಸ್ವಲ್ಪ ನಾವು ಮುಂದೆ ತಗೊಂಡು ಗೋಡೆಗಳಿಂದ ಸ್ವಲ್ಪ ಮುಂದೆ ಇಟ್ಟು ಚೀಲಗಳನ್ನ ಸಂಗ್ರಹ ಮಾಡಬೇಕು. ಗೋಡೆಗೆ ಹತ್ತಿ ನಾವು ಸಂಗ್ರಹ ಮಾಡಬಾರದು. ಒಳ್ಳೆ ಗಾಳಿ ಬೆಳಕು ಆಡುವಂತಹ ಒಂದು ವ್ಯವಸ್ಥೆ ಕೋಣೆಯೊಳಗೆ ಇರಬೇಕು. ಆಮೇಲೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ಮೆಲಾಥಿಯನ್ನಂತಹ ಪುಡಿಯನ್ನ ನಾವು ಸಂಗ್ರಹಣೆ ಮಾಡುವಂತಹ ಸಮಯದೊಳಗೆ ಉಪಯೋಗ ಮಾಡ್ತಾ ಇದ್ದೀವಿ. ಆದ್ರೆ ಇಂಥ ಒಂದು ಕೆಲಸವನ್ನ ನಮ್ಮ ರೈತರು ತಾವು ಬಹಳಷ್ಟು ಕಡಿಮೆ ಮಾಡಿರಿ ಅಂತೇಳಿ ನಾವು ಅನ್ಕೋತೀವಿ. ಸಾಧ್ಯವಾದಷ್ಟು ನಾವು ರಾಸಾಯನಿಕಗಳಿಂದ ದೂರ ಇರುವಂತಹ ಒಂದು ವ್ಯವಸ್ಥೆಯನ್ನ ಅಪ್ಕೊಳ್ಬೇಕು. ರಾಸಾಯನಿಕಗಳನ್ನ ಕಡಿಮೆ ಮಾಡಿ ನಮ್ಮ ಜೀವನದೊಳಗೆ ಅವುಗಳ ಪಾತ್ರ ಅತ್ಯಂತ ಅನಿವಾರ್ಯ ಸಂದರ್ಭದೊಳಗೆ ಮಾತ್ರ ಉಪಯೋಗ ಆಗುವಂತಹ ಒಂದು ವಿಚಾರವನ್ನ ಮಾಡಬೇಕು. ಅದಕ್ಕೆ ಸಾಧ್ಯವಾದಷ್ಟು ನೀವು ಸ್ಟೋರ್ ಮಾಡುವಂತಹ ಒಂದು ಸಂದರ್ಭದೊಳಗೆ ರಾಸಾಯನಿಕಗಳನ್ನ ಬಳಸಬೇಡ್ರಿ. ನಿಸರ್ಗ ಸಹಜವಾದಂತಹ ಏನು ಕ್ರಮಗಳದಾವ ಅವುಗಳನ್ನೇ ಬಳಸಿ ತಾವು ಧಾನ್ಯಗಳನ್ನ ಸಂಗ್ರಹ ಮಾಡುವುದರ ಕಡೆ ಲಕ್ಷ್ಯ ವಹಿಸಬೇಕು. ಈ ಸಮಯದೊಳಗೆ ಮಾರ್ಕೆಟ್ ಸರ್ವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ನಮ್ಮ ಉತ್ಪನ್ನಕ್ಕೆ ಯಾವ ಮಾರ್ಕೆಟ್ನೊಳಗೆ ಒಳ್ಳೆ ರೇಟ್ ಇದೆ, ಎಲ್ಲಿ ಡಿಮ್ಯಾಂಡ್ ಇದೆ ಅನ್ನುವಂಥ ಲೆಕ್ಕವನ್ನು ತಾವು ಯಾವತ್ತೂ ಹಾಕ್ತಾ ಇರಬೇಕು. ಇದನ್ನ ಸಾಮಾನ್ಯವಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗೇ ಮಾಡ್ಕೋಬೇಕು ಅಂದರೂ ತಪ್ಪಿಲ್ಲ. ಈ ವಿಚಾರದೊಳಗೆ ತಾವು ಯಾವತ್ತೂ ತಜ್ಞರ ಜೊತೆ ಸಂಪರ್ಕದೊಳಗೆ ಇರಬೇಕಾಗ್ತದೆ. ಮತ್ತೆ ಯಾರು ತಿಳಿದವರು ಇರ್ತಾರ ಮಾರ್ಕೆಟ್ ಬಗ್ಗೆ, ಅವ್ರ ಜೊತೆಗೆ ತಮ್ಮ ಒಡನಾಟ ಇತ್ತು ಅಂತಂದ್ರೆ ತಮ್ಮ ಉತ್ಪನ್ನಕ್ಕೆ ಎಲ್ಲಿ ಬೆಲೆ ಬರಬಹುದು ಅನ್ನುವಂತಹ ವಿಚಾರ ಮಾಡಿ ಅಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇತ್ತೀಚಿನ ದಿವಸದೊಳಗಂತೂ ಆನ್ಲೈನ್ ಮಾರ್ಕೆಟ್ನೊಳಗೆ ಸಾಕಷ್ಟು ಅವಕಾಶಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ವ್ಯವಸ್ಥೆಯನ್ನು ಕೂಡ ತಾವು ಬಳಸಿಕೊಳ್ಬಹುದು. ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ರೈತರ ಕಂಪನಿಗಳನ್ನು ಸಂಘಟನೆ ಮಾಡುವಂತಹ ಒಂದು ಕೆಲಸಕ್ಕೆ ಸರ್ಕಾರ ಸಾಕಷ್ಟು ಒತ್ತನ್ನ ಕೊಡ್ತಾ ಇದೆ. FPOs ಅಂತ ಹೇಳಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ, ರೈತರೇ ಕೂಡಿಕೊಂಡು ಮಾಡುವಂತಹ ಒಂದು ಕಂಪನಿ, ಅದರ ಮೂಲಕ ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ. ಇದು ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲ ಒದಗಿಸಬಹುದು. ಅದಕ್ಕಾಗಿ ಎಲ್ಲಿ ಸಾಧ್ಯದ ಅಲ್ಲಿ ಇಂಥ FPOಗಳನ್ನು ಮಾಡುವುದಕ್ಕೆ ತಾವು ಗಮನ ವಹಿಸಬೇಕು. ಇದರ ಬಗ್ಗೆ ತಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ತೋಟಗಾರಿಕಾ ವಿಶ್ವವಿದ್ಯಾಲಯ ಇರಬಹುದು, ಅಥವಾ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆಗಳ ಅಧಿಕಾರಿಗಳು ತಜ್ಞರನ್ನ ಸಂಪರ್ಕ ಮಾಡಿದ್ರೆ ಯಾವ ರೀತಿ FPOಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತವೆ. FPO ಮಾಡಿದ್ರೆ ತಾವು ಕೂಡ ಸ್ವತಂತ್ರರಿರ್ತೀರಿ. ಆಮೇಲೆ ಇಂಥ ಒಂದು ಸಂಘಟನೆಗಳಿಂದ ನಮಗೆ ಒಂದು ಬಲ ಬರ್ತದೆ, ಶಕ್ತಿ ಬರ್ತದೆ. ನಾವು ಒಬ್ಬಂಟಿ ಅನ್ನುವಂಥ ಒಂದು ಏನು ನಮ್ಮಲ್ಲಿ ಆತಂಕ ಭಯ ತುಂಬಿರ್ತದಲ್ಲ, ಅದು ನಿವಾರಣೆ ಆಗ್ತದೆ. ನಾವು ಯಾವತ್ತೂ ಒಂಟಿಯಲ್ಲ, ನಮ್ಮ ಜೊತೆಗೆ ಒಂದು ಶಕ್ತಿ ಇದೆ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ನಾವು ಯಾವುದಕ್ಕೂ ಹೆದರುವುದಿಲ್ಲ. ಅದಕ್ಕೆ ಸಂಘಟನೆಯೊಳಗಿರುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ಅದಕ್ಕೆ ಈ ವಿಷಯದ ಕಡೆ ನಮ್ಮ ರೈತರು ಬಹಳಷ್ಟು ಗಮನ ವಹಿಸಬೇಕು. ನಿಮ್ಮ ಉತ್ಪನ್ನಕ್ಕೆ ಒಳ್ಳೆ ಬೆಲೆ ಬರಬೇಕು ಅಂತಂದ್ರೆ ಸಂಘಟನೆ ಮೂಲಕ, ಇಂಥ ಕಂಪನಿಗಳ ಮೂಲಕ ತಾವು ಮಾರಾಟ ಮಾಡುವುದಕ್ಕೆ ಸದೃಢವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅದು ನಿಮಗೆ ಒಳ್ಳೆ ಫಲವನ್ನ ಕೊಡುತ್ತೆ. ಆದ್ಮೇಲೆ ಕಳೆದ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ವಿ, ಇದು ಎಲ್ಲರ ಅನುಭವ ಕೂಡ ಹೌದು. ರೋಡ್ ಮೇಲೆ ನಮ್ಮ ರೈತರು ಕೊಯ್ಲನ್ನು ಮಾಡುವಂತಹದ್ದು, ಉತ್ಪನ್ನವನ್ನು ತಂದು ರೋಡ್ ಮೇಲೆ ಹಾಕಿ, ಏನು ಬಸ್ ಬರ್ತಾವ, ಟ್ರಕ್ಗಳು ಬರ್ತಾವ, ಕಾರ್ಗಳು ಬರ್ತಾವ, ಇಂಥ ವಾಹನಗಳ ಮೂಲಕ ತಮ್ಮ ಕಾಳುಗಳನ್ನ ಹೊಟ್ಟಿನಿಂದ ಬೇರ್ಪಾಡು ಮಾಡಿ ಅವುಗಳನ್ನು ಸಂಗ್ರಹಣೆ ಮಾಡುವಂತಹ ಒಂದು ಕೆಲಸ. ನಮ್ಮ ಆತ್ಮೀಯ ರೈತರಲ್ಲಿ ನಮ್ದು ಒಂದು ವಿನಂತಿ ಅದ, ತಾವು ಇಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಇದು ಸರಿಯಲ್ಲ, ರಸ್ತೆ ಮೇಲೆ ಮಾಡುವಂತಹದ್ದು ಸರಿಯಲ್ಲ ಒಂದೇ ಮಾತು. ಅದರ ಜೊತೆಗೆ ರಸ್ತೆ ಮೇಲೆ ಈ ತರ ನಮ್ಮ ಆಹಾರ ಧಾನ್ಯಗಳನ್ನ ಹಾಕೋದ್ರಿಂದ ಅಲ್ಲಿ ಸಾಕಷ್ಟು ಮಾಲಿನ್ಯ ಆಗುವಂತಹ ಸಾಧ್ಯತೆಗಳು ಇರ್ತವೆ. ವಾಹನಗಳು ಎಲ್ಲೆಲ್ಲೋ ಅಡ್ಡಾಡಿ ಬಂದಿರ್ತಾವ, ಅವುಗಳ ಟೈರ್ಗಳಿಗೆ ಸಾಕಷ್ಟು ರೋಗಾಣುಗಳು ಇರ್ತಾವ, ಕಸ ಇರ್ತೈತಿ, ಹೊಲಸಿರ್ತೈತಿ, ಅದೆಲ್ಲ ಆಹಾರ ಧಾನ್ಯಗಳ ಜೊತೆಗೆ ಕೂಡಿಕೊಂಡು ಅದರ ಗುಣಮಟ್ಟ ಕೆಟ್ಟ ಹೋಗ್ತದೆ. ಅದರ ಜೊತೆ ಜೊತೆಗೇನೆ ಏನು ಭಾರ ಇರ್ತದೆ ವಾಹನಗಳ ಭಾರ, ಅದರಿಂದಾಗಿ ಸಾಕಷ್ಟು ಪ್ರಮಾಣದೊಳಗೆ ಹಾಳಾಗುವಂತದ್ದನ್ನ ನಾವು ನೋಡ್ತೀವಿ. ಒಡೆದು ಹೋಗಬಹುದು, ಹಾರಿ ಹೋಗಬಹುದು. ಹಿಂಗಾದಾಗ ಏನಾಗ್ತದೆ, ಶೇಕಡ 30-40% ನಿಮ್ಮ ಉತ್ಪನ್ನ ನಷ್ಟ ಆಗಿ ಹೋಗುವಂತಹ ಸಂದರ್ಭ ಇರ್ತದೆ. ಅದಕ್ಕಾಗಿ ಈ ವಿಷಯದ ಕಡೆ ತಾವು ಗಮನ ಕೊಡಬೇಕು. ರಸ್ತೆ ಮೇಲೆ ತಾವು ಯಾವಾಗ ಉತ್ಪನ್ನವನ್ನ ಹಾಕ್ತಾ ಇದ್ದೀರಿ ಅಂತಂದ್ಮೇಲೆ ಅದು ತಾವು ಯಾವತ್ತೂ ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಅದರ ಜೊತೆಗೆ ವಾಹನಗಳಲ್ಲಿ ಹೋಗುವಂತಹವರಿಗೂ ಕೂಡ ಅದು ಒಂದು ಸ್ವಲ್ಪ ತೊಂದರೆ ಉಂಟು ಮಾಡುತ್ತದೆ, ಅವರ ಒಂದು ಸುರಕ್ಷತೆಗೆ ಕೂಡ ಧಕ್ಕೆ ಬರುವಂತಹ ಸಾಧ್ಯತೆಗಳಿರ್ತಾವ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನ ದಯವಿಟ್ಟು ತಾವ್ಯಾರಾದರೂ ಫಾಲೋ ಮಾಡ್ತಾ ಇದ್ರಿ ಅಂತಂದ್ರೆ ಅದನ್ನ ನಿಲ್ಲಿಸಬೇಕು ಅನ್ನುವಂಥದ್ದೇ ನಮ್ಮ ಮನವಿ. ತಮ್ಮ ಹೊಲದೊಳಗೆ ಕೊಯ್ಲು ಮಾಡಿಕೊಳ್ಳೋದಕ್ಕೆ ಮತ್ತೆ ರಾಶಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಗಳು ಇವತ್ತಿನ ದಿವಸ ಅದಾವ. ಅದರ ಬಗ್ಗೆ ತಾವು ಚರ್ಚೆ ಮಾಡಿ ಕೆಲವು ರೈತರು ಕೂಡಿಕೊಂಡು ಇಂಥ ಒಂದು ಕೆಲಸವನ್ನ ಒಂದು ಸುರಕ್ಷಿತವಾದ ಸ್ಥಳದೊಳಗೆ ತಮ್ಮ ಹೊಲದೊಳಗೆ ಮಾಡಿಕೊಳ್ಳುವಂತಹ ಒಂದು ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಭಾವನೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರು, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜನವರಿ 18ರಿಂದ ಬರುವ ಮಂಗಳವಾರ ಜನವರಿ 24ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ತಮಗ ಈಗಾಗಲೇ ಈ ಕಲ್ಪನೆ ಸಿಕ್ಕಿರಬಹುದು, ಬರುವ ದಿನಗಳಲ್ಲಿ ವಾತಾವರಣ ಯಾವ ರೀತಿ ಏರಬಹುದು ಅಂತೇಳಿ ಈಗಾಗಲೇ ನಾನು ತಮಗ ಈ ಕಾರ್ಯಕ್ರಮದ ಆರಂಭದೊಳಗೆ ಹೇಳಿದ್ದೇನೆ. ಅದೇ ರೀತಿಯಾಗಿ ಬರುವ ವಾರದೊಳಗ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಶುಭ್ರ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರುತ್ತದೆ. ರಾತ್ರಿ ಹಗಲು ಶುಭ್ರ ಆಕಾಶ ನಮಗ ನೋಡುವುದಕ್ಕೆ ಸಿಗ್ತದ. ಮೋಡಗಳ ಲವಲೇಶ ಕೂಡ ಇರುವುದಿಲ್ಲ. ಎಲ್ಲೋ ಬಂದ್ರೆ ಒಂದು ಎರಡು ಮೋಡಗಳು ಎಣಿಸುವಂಗ ಬರಬಹುದು. ಇದನ್ನು ಬಿಟ್ಟರೆ ಇಡೀ ಆಕಾಶ ನಿರಭ್ರವಾಗಿರ್ತದ, ಸ್ವಚ್ಛ ಆಗಿರ್ತದ, ಪ್ರಸನ್ನದಾಯಕವಾದಂತಹ ಒಂದು ಬಿಸಿಲು ಈ ಅವಧಿಯೊಳಗ ತಮಗ ಸಿಗ್ತದ. ಹಿಂಗಾಗಿ ಏನು ನಿಮ್ಮ ಧಾನ್ಯವನ್ನು ಒಣಗಿಸುವಂತಹ ಒಂದು ಕೆಲಸ ಏನದ ಅದು ಸರಾಗವಾಗಿ ನಡ್ಕೊಂಡು ಹೋಗ್ತದ ಅನ್ನುವಂಥದ್ದು ನಮ್ಮ ಭಾವನೆ. ಮಳೆ ಬರುವಂತಹ ಸಾಧ್ಯತೆಗಳು ಇಲ್ಲ, ಕೇವಲ ಶೇಕಡ 10% ಅನ್ನುವಂತಹ ಒಂದು ಸೂಚನೆಯನ್ನು ತಂದರು ನೀಡುತ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾದಂತಹ ವಾರ ನಿಮ್ಮ ಕೃಷಿ ಚಟುವಟಿಕೆಗಳನ್ನು ಈಗೇನು ನೀವು ಮಾಡ್ತಾ ಇದ್ದೀರಿ ಅವುಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸೂಕ್ತವಾದಂತಹ ಒಂದು ಸಮಯ ಅದ ಅಂತೇಳಿ ಹೇಳಬಹುದು. ಅದರ ಜೊತೆಗೆ ತಾವು ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಕೂಡ ಪ್ಲಾನ್ ಮಾಡೋದಕ್ಕೆ ಇದು ಬಹಳ ಅನುಕೂಲಕರವಾದಂತಹ ಸಮಯ ಅಂತೇಳಿ ಹೇಳಬಹುದು. ವಾತಾವರಣದೊಳಗೆ ಉಷ್ಣತೆ ನಿಮಗೇನು ಅಷ್ಟು ತೊಂದರೆ ಕೊಡಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಗರಿಷ್ಠ ಸರಾಸರಿ ಉಷ್ಣತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 18-19 ಡಿಗ್ರಿ ಸೆಲ್ಸಿಯಸ್ ತನಕನೂ ಇರಬಹುದು ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ಕೊಡ್ತಾ ಇದ್ದಾರೆ. ಹಿಂದಿನ ದಿನಗಳಲ್ಲಿ 12-13 ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಗಿತ್ತು, ಕೆಲವು ಕಡೆ 10-11 ಡಿಗ್ರಿ ಸೆಲ್ಸಿಯಸ್ ತನಕನೂ ಇತ್ತು ಅನ್ನುವಂಥ ವರದಿಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ವಾರ ಹಂಗೇನು ಆಗಂಗಿಲ್ಲ, ಸ್ವಲ್ಪ ಚಳಿಯೊಳಗ ನಿಮಗ ಕಡಿಮೆ ಅನಿಸಬಹುದು. ಮಧ್ಯಾಹ್ನದ ಬಿಸಿಲು ಚುರು ಚುರು ಅಂತಿರ್ತದ. ಇರಲಿ, ಒಟ್ಟ ಒಳ್ಳೆ ವಾತಾವರಣವನ್ನ ನಾವು ಈ ವಾರ ನೋಡಬಹುದು. ನೆನಪಿರಲಿ, ವಾತಾವರಣದೊಳಗ ಬದಲಾವಣೆಗಳು ಸಹಜ. ಆ ಬದಲಾವಣೆಗಳ ಬಗ್ಗೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಯಾರ ಕಡೆ ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಇಲ್ಲ, ಯಾರು ಇನ್ನೂ ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡಿಲ್ಲ, ಅದನ್ನ ತಾವು ದಯವಿಟ್ಟು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡೋದ್ರ ಕಡೆ ಗಮನ ಕೊಡಬೇಕು. ದೇಶದ ಎಲ್ಲ ಆಕಾಶವಾಣಿ ಕೇಂದ್ರಗಳನ್ನ ತಾವು ಈ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೇಳಬಹುದು. ಅದರ ಜೊತೆಗೇನೆ ದೂರದರ್ಶನದ ಎಲ್ಲಾ ಚಾನೆಲ್ಗಳನ್ನ ತಾವು ನ್ಯೂಸ್ ಆನ್ ಏರ್ ಆಪ್ನೊಳಗೆ ಪಡ್ಕೊಳ್ಬಹುದು. ಅದಕ್ಕೆ ಇದು ಬಹಳ ಒಳ್ಳೆ ಆಪ್, ಇದರ ಉಪಯೋಗವನ್ನು ತಾವು ಮಾಡಿಕೊಳ್ಬೇಕು. ಇನ್ನು ವಿಶೇಷವಾಗಿ ತಮಗೆ ಬೇಕಾದಂತಹದ್ದು ಅಂತಂದ್ರೆ ಮಾರಾಟ ಮಾಡುವಂತಹ ಒಂದು ಜಾಲದ ಬಗ್ಗೆ ಕೂಡ ತಾವು ನೋಡ್ತಾ ಇರ್ತೀರಿ, ಅಂತಹ ಆಪ್ಗಳು ಕೂಡ ಅದಾವ, ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡ್ರೆ ಒಳ್ಳೆಯದು. ಮೇಘ ಸಂದೇಶದ ಯೂಟ್ಯೂಬ್ ಚಾನಲ್ ಅದ, ಅದಕ್ಕೂ ಕೂಡ ತಾವು ಸದಸ್ಯರಾದ್ರಿ ಅಂತಂದ್ರೆ ತಮಗೆ ನೇರವಾಗಿ ವಾರ ವಾರ ಈ ಚಾನಲ್ ಸಿಗ್ತದೆ, ಅದರ ಒಂದು ಉಪಯೋಗವನ್ನು ತಾವು ಪಡ್ಕೊಳ್ಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 589 ಸಂಚಿಕೆ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳೋಣ. ಶೋಕ ಶೋಭಕ ಬಾರಪರಾಜಣ. ಅಲ್ಲ ಅಂದಂಗದು ಆಕಳಿಗೆ ಏನಾಗಿದೇನೋ ಪಟ್ಟಿ ಕಟ್ಟಿದೆ. ಹೌದಪ್ಪ, ಅದಕ್ಕೊಂದ್ ಸ್ವಲ್ಪ ಗಾಯ ಆದಂಗಾಗ್ಯದ. ನಿನ್ನೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದಿನಿ. ಪಟ್ಟಿ ಕಟ್ಟಿ ಅದೇನೇನೋ ಹಾಕಿ ಪಟ್ಟಿ ಕಟ್ಟಿ ಕುಡ್ಸಾರ ನೋಡಿ. ಗುಳಿಗೆ ಕೊಟ್ಟಾರ? ಗೋಲಿ ಕೊಟ್ಟಾರ, ಮತ್ತೊಂದಿಷ್ಟು ಔಷಧ ಕೊಟ್ಟಾರ, ಏನೋ ಹಚ್ಚಬೇಕಂತ ಹೇಳಿ. ಗಾಯಕ್ ಹಚ್ಚಲಿಕ್ಕಂತ ಹೇಳಿ ತೊಳೆದು ಹಚ್ಚರಿ ಅಂತ ಹೇಳ್ಯಾರ. ಬಿಸಿ ನೀರ್ ಹಾಕಿ ತೊಳೆದು ಒಂಚೂರು ಮುಂಜಾನೆ ಸಂಜೆಗೆ ಹಚ್ಚರಿ ಅಂತ ಹೇಳ್ಯಾರ. ಕೊಟ್ಟ ಮಾಡ್ಲಿಕ್ಕೆ ನೋಡಪ್ಪ. ಅದಕ್ಕೆ ಹೌದು. ಮತ್ತ ಈಗ ಮನ್ಯಾಗ ನಮ್ ಜೊತೆಗೆ ದನಗಳಿರ್ತಾವ ಅಂದ್ರೆ ನಮ್ ಮನೇದೊಂದು ಮೆಂಬರ್ ಇದ್ದಂಗಪ್ಪ. ಇದು ಆಗಿದೆ, ಅದಕ್ಕ ಸ್ವಲ್ಪ ಬ್ಯಾಸರ ಅನ್ಸ್ಲಿಕ್ಕೆ. ನೋಡು ಶೋಭಕ್ಕ, ಈ ಒಂದು ವಿಚಾರ ಏನದಲ್ಲ, ನಮಗ ಎಲ್ಲರ ಬಳಿ ಬರಬೇಕು. ಅಂತಂದ್ರ ನಮ್ ಸುತ್ತಮುತ್ತಲು ಏನೋ ಪ್ರಾಣಿಗಳು ಇರ್ತಾವ, ನಾವ್ ಯಾವ್ದ್ರ ಜೊತೆ ನಾವು ಬದುಕ್ತೀವಿ ನೋಡು, ಅವಕ್ಕೆ ಏನಾರ ಆದ್ರೆ ನಮ್ಗಾಗ್ಯದ ಅನ್ನೋಂಗ ನಾವು ಖರೇನೆ ಹಂಗೆ ಅನಿಸ್ಲಿಕ್ಕೆ ನನಗೆ ಆಗ್ಯದೇನೋ ಅನ್ನೋ ಹಂಗ ಆಗ್ಲಿಕ್ಕೆ ನನಗ. ಅದ್ ತಿರ್ಗಾ ಮುರಿಗೆ ಹೋಗೋದ, ಅದು ಮಲ್ಕೊಂಡದ ಇಲ್ಲ ನೋಡೋದು, ತಿಂದದ ಇಲ್ಲ ನೋಡೋದು, ಬೆನ್ ಮೇಲೆ ಕೈ ಆಡೋದು, ಬೆನ್ ಮೇಲೆ ಕೈ ಆಡಿಸೋದು, ಮಾರಿ ಮೇಲೆ ಕೈ ಆಡಿಸೋದು, ಅದು ನೀವು ಬಲ್ಲೋದು, ಅದನ್ನು ಮಾರಿ ಮೇಲೆ ಸುಮ್ನೆ ನೋಡ್ಕೊತ ನಿಂದಿರುತ್ತೆ ಕೂಡ್ತದ ಅದು. ಹೌದಲ್ಲ, ಅದ್ರ ಮುಖನೂ ಸಣ್ಣದನಿಸ್ತದೆ. ಅಂತಂದ್ರ ಪ್ರಾಣಿಗಳು ಸಹಿತ ಭಾವನೆಗಳ ಜೊತೆಗೆ ಬದುಕ್ತ ಖರೇನೆ ಅದ. ಹೌದ್ ಹೌದು, ಅಂದ್ರ ನಮ್ ಜೊತೆಗೆ ಆಕಳಾಗ್ಲಿ, ಎಮ್ಮೆ ಆಗ್ಲಿ, ಕುರಿ ಆಗ್ಲಿ, ಆಡಾಗ್ಲಿ, ಹೌದ್ ಹೌದು, ನಾಯಿ, ಬೆಕ್ಕು, ಇವು ಏನವಲ್ಲ, ನಾವು ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ನೋಡಪ್ಪ, ಮನುಷ್ಯರ್ಕಿಂತ ಬಾಳ ಚಂದ ಹಚ್ಕೋತಾವ. ಹೌದೌದೌದು, ಕಪಟ ಇರುವುದಿಲ್ಲ, ಕಪಟ ಇರಂಗಿಲ್ಲ. ನಮ್ಗೆ ಏನಾರ ಒಂದ್ ಸ್ವಲ್ಪ ತ್ರಾಸ ಆಲಿಕತ್ರು ಅವು ಬಂದ್ ಬಂದ್ ನಮ್ ಜೊತೆಗೆ ಕುಡ್ತಿರ್ತಾವ. ಅವು ಅಲ್ಲ, ಅದು ನಾಯಿ ನಾಯಿ ಬೆಕ್ಕರೆ, ನಾಯಿ ಬೆಕ್ಕರೆ ನೋಡು, ಸತತ ಹಿಂದ ಮುಂದ ಕಾಲ್ ಓಡಾಡ್ತಿರ್ತಾವ ನೋಡು. ಹೌದಲ್ಲ, ಅಂತಂದ್ರ ಎಷ್ಟು ಒಂದು ಹೌದು ಆತ್ಮೀಯತೆ ಭಾವ ಇರ್ತದೆ. ಆದ್ರ ಶೋಭಕ್ಕ, ನಿನ್ನಂಗ್ ಹಚ್ಕೊಳ್ಳೋರ ಹಚ್ಕೊಳ್ದಿರಂತೂ ಬಹಳ ಮಂದಿರವ. ಹಿಂಗ ಏನ್ರ ಅದಾಗ, ಈಗ ನಾವು ಬಹಳ ಸಲ ನೋಡ್ತೀವಿ ಕೆಲವರು ಏನೋ, ಈಗ ಒಂದ್ ಎತ್ತಿರ್ತ, ಎಮ್ ಇರ್ತದ, ಆಕಳ ಇರ್ತದ, ಈಗ ಒಬ್ರು ಇನ್ನೊಬ್ರು ಎಲ್ಲ ಹೋಗ್ತಾವ. ಹೌದ್ ಹೌದು, ಬೆಳಿ ತಿಂದಿರ್ತಾವ ಅಂತ ನುಕ್ಸಾನ್ ಆಗಿರ್ತದ. ಹಸಿರು ಕಾಣಿಸಿದ ಕೂಡಲೇ ಹೋಗ್ತಾವಪ್ಪ ತಿನ್ಲಿಕ್ಕೆ ಅಂತ ಹೇಳವು. ಹೌದಲ್ಲ, ಆದ್ರೆ ಅದಕ್ಕ ಒಂದು ಮನುಷ್ಯತ್ವ ಬಿಟ್ಟು ನಾವು ಹೊಡಿಬೇಕು ಅಂತ. ಏನ್ ಸಿಕ್ಕದ ತಗೊಂಡ್ ಹೊಡಿತಾರಪ್ಪ, ಹೊಡೆದ ಕಟ್ಟಿ ಹಾಕಿ ಹೊಡಿತಾರ. ಆಮೇಲೆ ಏನ್ ಕೊಂಡೋಡಿಗೆ ಅಂತಿದ್ದು ನೋಡಪ್ಪ, ಹಳೆ ಮೊದಲೆಲ್ಲ ಎತ್ತಿದ್ದು ಕೊಂಡೋಡಿಗೆ ಅಂತೇಳಿ, ಹಾ ಅದ್ರದಾಗ ಹಾಕ್ಬಿಡ್ತಿದ್ರ. ಅಲ್ಲಿ ಹಾಕಿದ್ರಂದ್ರ ಅದಕ್ಕೆ ನೀರಿಲ್ಲ, ಊಟ ಇಲ್ಲ, ತಿಂಡಿಲ್ಲ, ಏನು ಇರ್ತಿದಿಲ್ಲ. ಪುಣ್ಯಕ್ ಅವೆಲ್ಲ ಇಲ್ಲ, ಹೋಗ್ಬಿಟ್ಟವ. ಹೌದು, ಆದ್ರೆ ನಾನದನ್ನು ಅವಕ್ಕೆ ಅಂತ ತಿಳಿದಿದ್ ನಮ್ಮ ಹೊಲ ಇನ್ನೊಬ್ರ ಹೊಲ ಅದು ಗುರ್ತಾಗ್ತದೆ, ಗೊತ್ತಾಗಲ್ಲ. ಏನೋ ಒಂದ್ಸಲ ಆಗಿರ್ತದೆ, ಅದು ಮಾಲಕರಿಗೆ ಹೇಳ್ಬೇಕು. ಖರೇನೆ ನೋಡ್ರಿ, ನಿಮ್ ಆಕಳ ನಿಮ್ ಎಮ್ಮಿ ನಂಬರ್ ಬಂದ್ ತಿಂದದ, ನಮ್ ಬೆಳಿ ನುಕ್ಸಾನ್ ಆಗ್ಯದ, ನಿಮ್ದು ಏನಾರ ನುಕ್ಸಾನ್ ಬರಪಾಯ ಮಾಲಕರ ಕಡೆ ಮಾಡಿಸ್ಕೊರಿ. ಹೌದೌದು, ಆದ್ರೆ ಆ ಮೂಕ ಪ್ರಾಣಿ ಹೊಡೆದ್ರೆ ಏನ್ ಸಿಗ್ತದ? ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಯಾಗಳೆಲ್ಲ ಕೊಂಡೋಡಿ ಅಂದಂಗ ಕಟ್ಟಿ ಹಾಕ್ಬಿಡೋದು. ಹೌದು, ಆ ಮಾಲಕ ಬಂದು ಕೇಳಿ ಬಿಟ್ಕೊಂಡ್ರಿ ಅಂದವಾಗ ಆರಿಲ್ಲ, ನೀರಿಲ್ಲ, ಏನೂ ಇಲ್ಲ. ಆ ಕಟ್ಟಿ ಹಾಕೋದಕ್ಕಿನ ಮೊದ್ಲೇ ಹೋಗಿ ನಿಮ್ದು ಬರ್ಲಿಕ್ಕತ್ತದ್ರಿ, ನಮ್ಮಲ್ಲಿ ದನಗ ಬಂದು ಹಾಳು ಮಾಡ್ಲಿಕ್ಕತ್ತಾವ, ಸ್ವಲ್ಪ ನಿಮ್ ಜೋಪಾನ್ ಮಾಡ್ಕೋರಿ ಅಂತ ಹೇಳ್ಬಿಟ್ರ ಅವರೇ ಬಂದು ಇದ್ ಮಾಡ್ಕೋತಾರಲ್ಲಪ್ಪ. ಆಮೇಲೆ ಇವ್ರ ಆಕಳ ಎಮ್ಮಿ ಒಮ್ಮನು ಬೇರೆ ಹೊಲಕ್ಕೆ ಹೋಗಿಲ್ಲ. ಹೌದೌದು, ಅದನ್ನು ವಿಚಾರ ಮಾಡ್ಬೇಕು, ಅದನ್ನ ವಿಚಾರ. ಅದಕ್ಕೆ ನಮ್ಮ ಒಂದು ತಪ್ಪಿನಿಂದ ನಮ್ಮ ಸಿಟ್ಟು ಪ್ರಾಣಿಗಳ ಮೇಲೆ ಹಾಕಬಾರ್ದು. ಆಮೇಲೆ ಇನ್ನೊಂದ್ಸಲ ನೋಡಿದ ಶೋಭಕ್ಕ, ಏನಂತಂದ್ರೆ ಕೆಲವೊಂದ್ಸಲ ಈಗ ನೀ ಆಕಳ ಆರಾಮಿಲ್ಲ, ಅದು ಕಟ್ಟಿ. ಹೌದು, ಅದು ಹಿಂಗ ಎತ್ತಿಗೆ ಏನಾರ ಆದ್ರೆ ಅದಕ್ಕೆ ನಾವು ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಹೌದೌದು, ಆರಾಮಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಖರೇನೆ, ಇನ್ನೊಬ್ರು ಯಾರೋ ಬಾಜು ಇರ್ತಾರ, ನಮ್ ಬಿತ್ತದೇ ಅದ, ಅರ್ಜೆಂಟ್ ಕೆಲಸ ಇಟ್ಕೋ, ಅದು ಉಪಯೋಗ ಮಾಡಬಾರ್ದು. ಇನ್ನೊಬ್ರ ಕಡೆ ನೋಡಪ್ಪ, ನನ್ನ ಎತ್ತಿ ಆರಾಮಿಲ್ಲ, ಸ್ವಲ್ಪ ನಿನ್ನ ಎತ್ತಿ ಕೊಡು, ಮುಂದೆ ಇನ್ನೊಂದ್ಸಲ ನಿಮ್ಮಲ್ಲಿ ಕೆಲಸ ಇದೆ, ನನ್ನ ಕೊಡ್ತೇನೆ ಅಂತ ಅನ್ಕೋತ ಒಬ್ರಿಗೊಬ್ರು ಇದು ಮಾಡ್ಕೊಂಡು ತಿಳುವಳಿಕೆಯಿಂದ ಹೋಗ್ಬೇಕು ನೋಡಿಲ್ಲ. ಅಂದ್ರ ಆರಾಮಿಲ್ಲ ಎತ್ತಿಗೆ ನಾವು ಒಂದ್ ಅನುಕೂಲ ಮಾಡ್ಕೊಟ್ಟಂಗೆ, ಅದು ಜಲ್ದಿ ಏನಾಗ್ತದೆ ಅಂತಂದ್ರೆ ಆರಾಮಾಗ್ತದೆ, ಮತ್ತೆ ಕೆಲಸಕ್ಕೆ ಬರ್ತದೆ. ಹೌದೌದು. ಆಮೇಲೆ ಇನ್ನೊಂದು ಶೋಭಕ, ಮತ್ತೇನು, ಕೆಲವೊಂದ್ಸಲ ನೋಡ್ತೀವಿ ನಾವು ಈ ಬಂಡಿ ಎಷ್ಟ್ ಆಗ್ಬೇಕು ಕೆಪಾಸಿಟಿ ಪ್ರಕಾರ. ಒಂದ್ ಕೆಪಾಸಿಟಿ ಒಂದ್ 5 ಕ್ವಿಂಟಲ್, 6 ಚೀಲಗಳ ತರ ರಾಶಿ ಒಯ್ಯೋ ಮುಂದ, ಇನ್ನೊಂದ್ ಸಾಮಾನು ಒಯ್ಯೋ ಮುಂದ, ಏನಂತಂದ್ರ ಆ ಎತ್ತಿಗಳ ನಮ್ ಗುರುತಿರ್ತದೆ ಕೆಪಾಸಿಟಿ, ಅದಕ್ಕಿಂತ ಹೆಚ್ಚಿಗೆ ಹಾಕ್ಬಾರ್ದು. ಏನಾದ್ರು ಇರ್ತಾನು ವಜ್ಜಿರ್ತದ, ನಾವೊಂದ್ ಮ್ಯಾಲ್ ಕೂತಿರ್ತೀವಿ, ಅದು ನಡೀಲಿಲ್ಲ ಅಂತಂದ್ರೆ ಮ್ಯಾಲ್ ಹೊಡಿತೀವಿ, ಹೊಡಿತದೆ ಮತ್ತೆ ಕೆಪಾಸಿಟಿ ಮೀರ್ ಮಾಡುವ ಅಂತಂದ್ರೆ ನಮ್ಗಾರ ಆಗ್ತಾನು, ನಮ್ಗೂ ಹಂಗ ಅವಕ್ಕೂ ಆಗೋದಿಲ್ಲ. ಅದಕ್ಕೆ ಆ ರೀತಿ ಮಿತಿ ಮೀರಿ ಹಾಕ್ಬಾರ್ದು. ಆಮೇಲೆ ಅಂತಂದ್ರೆ ಈ ಸಾಕು ಪ್ರಾಣಿಗಳು ತಂದು ಕೆಲವೊಂದ್ಸಲ ಒಂದೇ ಜಾಗದಾಗ ಕಟ್ಟಿ ಹಾಕ್ತಿರ್ತಾರೆ. ಹೌದೌದು, ಈ ಬೇರೆಯವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಮನೆಗೆ ಕಟ್ಕೊಂಡ್ಬಿಡೋದು, ಅದನ್ನ ದಿವಸ ಕಟ್ಟಿಬಿಡೋದು. ಅದು ಏನ್ ಹೋಗ್ತದ ಬಿಡ್ತದ ಆಮೇಲೆ ನೋಡಂಗಿಲ್ಲ ಅದನ್ನ. ಅದು ಸಣ್ಣದಿದ್ದಾಗ ನಮ್ ಬ್ಯಾರೆ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ಕಟ್ಟಿರ್ತದಲ್ಲ, ಅದೇ ರೂಢ ಮಾಡಿಬಿಟ್ಟಿರ್ತಾರಪ್ಪ ಅದನ್ನ. ಹೌದಲ್ಲ, ದೊಡ್ಡದಾದ್ರೂ ಅಲ್ಲಿ ಕಟ್ಟಿ ಹಾಕಿದ್ರೆ ಕೆಲಸ ಇರ್ತದ ಅವ್ರಿಗೆ. ಆಮೇಲೆ ಇನ್ನೊಂದ್ ಶೋಭಕ, ಕೆಲವೊಂದ್ಸಲ ಪ್ರಾಣಿಗೆ ಕೆಲವೊಂದ್ಸಲ ದೇವರಿಗೆ ಪ್ರಾಣಿ ಬಲಿ ಕೊಡ್ತಿರ್ತಾವ್ರು, ಇದೇನಾರ ಇತ್ತು ಅಂತಂದ್ರೆ ಅದು ಅಪರಾಧ. ಖರೇನೆ, ಏನು ಹೌದು ಅಂತ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಂತೂ ನೋಡ್ಲಿಕ್ಕೆ ಆಗುದಿಲ್ಲ ನೋಡಪ್ಪ ಕಣ್ಣಿಂದ. ಕೆಲವೊಂದ್ ಕಡೆ ಕುರಿ ಕೊಡ್ತಾರ ಬಲಿ ಕೊಡ್ತಾರ, ಆಮೇಲೆ ಕೋಣಗಳ ಬಲಿ ಕೊಡ್ತಿರ್ತಾರ. ಹೌದು, ಅದನ್ನ ನೋಡ್ಬೇಕಂದ್ರೆ ಮನಸ್ಸು ಬೇಸರ ಆಗ್ತದೆ. ಹೌದು, ಇಂಥವು ಮಾಡಬಾರ್ದು. ಆಮೇಲೆ ಇನ್ನೊಂದು ಕೆಲವೊಂದೇನಂದ್ರೆ ಪ್ರಾಣಿಗಳನ್ನ ಕೊಲೆ ಮಾಡಿ ಅವುಗಳ ಕೆಲವೊಂದು ಚರ್ಮ, ಹೌದು, ಉಗುರು ಇಂಥವು ಮಾರಾಟ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರ, ಕೆಲವೊಂದು ಕಾಯ್ದೆ ಒಳಗೆ ಶಿಕ್ಷಾರ ಅಪರಾಧ ಅಂತ ಮಾಡ್ಬಿಟ್ರ. ಆಮೇಲೆ ಇನ್ನೊಂದು ಶೋಭಕ ಏನದು, ಕೆಲವೊಬ್ರು ಈ ಪ್ರಾಣಿಗಳಿಗೆ ಕಿರುಕುಳ ಕೊಡ್ತಿರ್ತಾರೆ. ಸುಮ್ನೆ ಚಿಡಾಯಿಸೋದು, ಚಿಡಾಯಿಸೋದು, ಇದು ಮಾಡೋದು, ಮ್ಯಾಲಿನ ಕೆಳಗೆ ಹಾಕೋದು, ಇವು ಸಹಿತ ಮಾಡ್ಬಾರ್ದು. ಕಿರುಕುಳನು ಕೊಡ್ಬಾರ್ದು. ಆಮೇಲೆ ಪ್ರಾಣಿಗಳನ್ನ ಉದ್ದೇಶ ಪೂರ್ವಕವಾಗಿ ದುರ್ಬಲ ಮಾಡ್ಬಿಡೋದು. ಅಂದ್ರೆ ಕೆಲವೊಂದೇನಂತಂದ್ರೆ ಬಹಳ ದಸ್ಟ್ ಪುಸ್ಟ್ ಇರ್ತದ, ಹುಡಿಲಿಗೆ ಬರ್ತಿರ್ತದ, ಕೆಲವೊಂದ್ ಹಿಂಗಿರ್ತಾವ್ ಅಂತ ಇಟ್ಕೋ. ಅದಕ್ಕೆ ಮೆತ್ತಿಗೆ ಮಾಡ್ಬಿಡೋದು. ನೋಡ್, ಅದಕ್ಕೆ ನಾವ್ ಮೆತ್ತಿಗೆ ಮಾಡ್ತೀನಿ. ಒಬ್ಬ ಮಾಲಕನ್ ಬಿಟ್ಟು ಬೇರೆ ಅವ್ರ ಯಾರನ್ನ ಮುಟ್ಟಿಸ್ಕೊಳ್ತಿರಂಗಿಲ್ಲ. ಅದು ಮುಟ್ಟಿಸ್ಕೊಳ್ತಾರ ಉದ್ದೇಶಪೂರ್ವಕ ಮೆತ್ತಿಗೆ ಮಾಡ್ಬಿಡೋದು. ಎಲ್ಲರೆ ಕಾಣಿಸಿದ ಕೂಡಲೇ ಹೊಡೆದ್ಬಿಡೋದು, ಅದಕ್ಕೆ ಹೊಡೆದ್ಬಿಡೋದು, ಅಲ್ಲಿ ಇದು ಮಾಡೋದಲ್ಲಿ ಇನ್ನೆಲ್ಲ ಮಾಡ್ತಿರ್ತಾರೆ. ಅಂತವನು ಮಾಡ್ಬೇಡ್ರಿ ಅಂತ. ಆಮೇಲೆ ಪ್ರಾಣಿಗಳನ್ನ ಕೊಲ್ಲೋದಂತೂ ಇಲ್ಲೇ ಇಲ್ಲ. ಹೌದು, ಅದಕ್ಕೆ ಇವೆಲ್ಲ ಏನಂತಂದ್ರೆ 428 429 ಇಂತ IPC ಸೆಕ್ಷನ್, ಇದರೊಳಗೆಲ್ಲ ಇವು ಕಾನೂನ್ ಪ್ರಕಾರ ಅಪರಾಧ ಅಂತೇಳಿ ಇವೆಲ್ಲ ಮೊದಲೇ ಇದು ಮಾಡಿಬಿಟ್ರ. ಹೌದಲ್ಲ, ಅಂದ್ರ ಅದ್ರ ಪ್ರಕಾರ ಕೇಸ್ ಆಯ್ತು ಅಂತಂದ್ರ ಆ ಒಂದು ಕಾನೂನ್ ಪ್ರಕಾರ ನಮ್ಗ ಶಿಕ್ಷೆ ಆಗ್ತದ. ಶಿಕ್ಷೆ ಆಗ್ತದಲ್ಲ, ಅಪರಾಧ ಅಂದ್ರೆ ಶಿಕ್ಷೆ ಆಗೋದಲ್ಲ. ಸರಿನೇ ಅದು. ಮತ್ತೆ ಯಾವ್ದೇ ಒಂದು ಅಪರಾಧ ಅಂದ್ರೆ ಕಾನೂನು ಪ್ರಕಾರ ಅಪರಾಧ ಇರ್ತದ. ಹೌದು, ಒಂದು IPC ಸೆಕ್ಷನ್ ಪ್ರಕಾರ ಆ ಸೆಕ್ಷನ್ ನಾವು ಉಲ್ಲಂಘನೆ ಮಾಡಿವಿ, ಅದು ಪ್ರೂವ್ ಆಯ್ತು ಅಂತಂದ್ರೆ ನಮಗದು ಶಿಕ್ಷೆ ಆಗೋದಿಲ್ಲ. ಅದಕ್ಕೆ ಇಂಥವೆಲ್ಲ ನಾವು ಮಾಡಬಾರ್ದು. ಕೆಲವೊಂದು ನೋಡ್ತೀವಿ ಶೋಭಕ್ಕ, ಅವು ಹೇಳ್ಬೇಕು ಹೇಳ್ಬಾರ್ದು ತಿಳಿದಿಲ್ಲ. ಕೆಲವರು ಪ್ರಾಣಿಗಳನ್ನ ತಮ್ಮ ಕಾಮದ ಇದಕ್ಕೆ ಉಪಯೋಗ ಮಾಡ್ಕೋತಿರ್ತಾರೆ, ಇಂಥವು ಮಾಡ್ತಿರ್ತಾರೆ. ಅದಂತೂ ದೊಡ್ಡ ಅಪರಾಧ ಅಂತ. ಅನ್ನ IPC ಸೆಕ್ಷನ್ 377 ಅಡಿಯೊಳಗ ಇದಕ್ಕ ಒಂದು ಕೇಸ್ ಬುಕ್ ಮಾಡ್ತಾರ. ಅದಕ್ಕೆ ನಮ್ಮ ಬಸವಣ್ಣವ್ರು ಏನ್ ಹೇಳ್ಯಾರ ಹೇಳು, ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರ ಅವರು. ಹೌದಲ್ಲ, ಅವತ್ರ ಜೋಡಿನೇ ನಾವು ಬದುಕಬೇಕಾಗ್ತದೆ. ನಮ್ಮ ಒಕ್ಕಲ್ತಾನ ನಿಂತಿರೋದೇ ಅವತ್ರ ಮೇಲೆ ನಿಂತಿರ್ತದೆ. ಹೌದು, ಅವನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ? ಮತ್ತೆ ದುಡಿಬೇಕ ಹೆಂಗ, ನಮಗ್ ತಂದು ಹಾಕ್ಬೇಕ ಹೆಂಗ, ಹೊಲದ ಕೆಲಸಗಳಾಗ್ಬೇಕ ಹೆಂಗ, ಅದಕ್ಕೆ ಆರಾಮಿರ್ಲಾರ್ದಾಗ ನಮಗ್ ಹೆಂಗ್ ನಾವು ರೆಸ್ಟ್ ಮಾಡ್ತೀವಿ? ಅದಕ್ಕೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕೆಲವೊಂದು ಪ್ರಾಣಿಗಳಿಗೆ ಏನಾದ್ರು ಆಪರೇಷನ್ ಬೇಕಾಗಿತ್ತು ಅಂತ ಇಟ್ಕೋ. ಹೌದು ರಜಣ್ಣ, ಅಥವಾ ಕಾಲ್ ಮುರಿದಿರ್ತಾವ್ ಅಂತ ಇಟ್ಕೋ. ನಮ್ ಕಾಲ್ ಮುರಿದ ಏನ್ ಮಾಡ್ತೀವಿ? ಕೈ ಮುರಿದಾಗ ಫ್ರಾಕ್ಚರ್ ಆಗಿರ್ತದ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡು ಪ್ಲಾಸ್ಟರ್ ಹಾಕಿ ಅಥವಾ ಏನಾದ್ರು ಜೋಡಣೆ ಮಾಡ್ತಾರ, ಆಪರೇಷನ್ ಮಾಡ್ತಾರ. ಹಂಗ ಪ್ರಾಣಿಗಳಿಗೂ ಸಹಿತ ಏನಂತಂದ್ರ ಎಲ್ಲ ಚಿಕಿತ್ಸೆಗಳದಾವ. ಮೊನ್ನೆ ಒಬ್ರು ಬೀದರ್ದ ವೆಟರ್ನರಿ ಕಾಲೇಜ್ ನೋಡು, ಅಲ್ಲೊಬ್ರು ಡಾಕ್ಟರ್ ಸಿಕ್ಕಿದ್ರು. ಅವ್ರು ಹೇಳ್ತಿದ್ರು ಬೀದರ್ ವೆಟರ್ನರಿ ಕಾಲೇಜ್ ನೊಳಗ ದೊಡ್ಡ ಒಂದು ಆಪರೇಷನ್ ಥಿಯೇಟರ್ ಅಂತ, ಪ್ರಾಣಿಗಳಿಗೆ ಆಪರೇಷನ್ ಮಾಡ್ಲಿಕ್ಕೆ. ಎಂತ ಬಯಲಾಗಿ ಮಾಡಂಗಿಲ್ಲ, ಹೆಂಗ್ ಬೇಕಂಗಿಲ್ಲ. ಆಪರೇಷನ್ ಥಿಯೇಟರ್ನಾಗ ದೊಡ್ಡ ದೊಡ್ಡ ಎತ್ತಿರ್ಲಿ, ದೊಡ್ಡ ದೊಡ್ಡ ಆಕಳ ಇರ್ಲಿ, ಈ ದೇವಣಿಯಲ್ಲಿ ದುಡ್ಡು ಇರ್ತಾವ, ಅಂತವಕ್ಕೂ ಸಹಿತ ಆಪರೇಷನ್ ಥಿಯೇಟರ್ ಒಳಗ ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಅವಕ್ಕೂ ಎಕ್ಸ್ರೇ ತೆಗಿತಾರಂತ, ಎಲ್ಲಿ ಮುರ್ದದ ಏನಾಗಿದೆ ಅಂತ ಮಾಡ್ತಾರಂತ. ಆಮೇಲೆ ಏನಂತಂದ್ರ ಅವಕ್ಕೂ ಮೂತ್ರ ಚಿಕಿತ್ಸೆ ಮಾಡ್ತಾರ, ಬ್ಲಡ್ ಟೆಸ್ಟ್ ಮಾಡ್ತಾರ, ಬೇರೆ ಬೇರೆ ಎಲ್ಲ ಚಿಕಿತ್ಸೆಗಳು ಮಾಡ್ತಾರ. ಮನುಷ್ಯರಿಗೆ ಹೆಂಗ್ ಮಾಡ್ತಾರ ಹಂಗ್ ಪ್ರಾಣಿಗಳಿಗೂ ಮಾಡ್ತಾರ. ಏನು ಅಲ್ಲಿ ನಾವು ಒಯ್ಬೇಕು. ಹೌದು ಹೌದು, ಮೊದಲ ನಮ್ಮ ಸುತ್ತಮುತ್ತಲ ಸನಿ ದಂತವಕಾನೆ ಇರ್ತಾವ, ಪಶು ಆಸ್ಪತ್ರೆ ಇರ್ತಾವ ನೋಡು, ಅಲ್ಲಿ ಹೋದ್ರೆ ಡಾಕ್ಟರ್ ಮೊದಲು ಭೇಟಿ ಮಾಡ. ಖರೇನೆ ಸರ, ಹಿಂಗಾಗ್ಯದ. ಒಂದ್ ವೇಳೆ ಅದಕ್ಕೆ ಒಯ್ಲಿಕ್ ಆಗಲಾರದಂತ ಪರಿಸ್ಥಿತಿ ಅಂದ್ರ ಡಾಕ್ಟರಿಗೆ ಹೋಗಿ ಭೇಟಿ ಆದ್ರ ಅವ್ರಿಗೆ ಟೈಮ್ ಇದೆ, ಬಂದ್ ನಮ್ತರನ ಬಂದ್ ನೋಡ್ತಾರೆ. ಕೆಲವೊಬ್ರು ಕಂಪೌಂಡರ್ ಬರ್ತಾರೆ ಕೆಲವೊಂದ್ಸಲ. ಆಮೇಲೆ ಇನ್ನೊಂದ್ ಹೇಳ್ತಿದ್ರು, ಅವ್ರು ಡಾಕ್ಟರ್ ವೆಟರ್ನರಿ ಕಾಲೇಜ್ನವರು, ಅವ್ರ ಬಳಿ ಧನ್ವಂತರಿ ಅಂತ ಒಂದು ವಾಹನ ಮಾಡ್ರಂತ, ಮೋಟರ್, ಒಂದು ಆಂಬುಲೆನ್ಸ್ ಅಂತ ಇಟ್ಕೋ. ಆಂಬುಲೆನ್ಸ್ ಆಂಬುಲೆನ್ಸ್ ಏನದು ಈಗ ದೊಡ್ಡದೊಂದು ಎಮ್ಮಿ ಇರ್ತದ. ಹೌದು, ಅದಕ್ಕೆ ಏನೋ ಆಗಿ ಬಿದ್ದು ಬಿಡುತ್ತೆ, ಹೇಳಿಕೆ ಬರುದಿಲ್ಲ. ನೀ ಹೆಂಗ್ ಹೋಯ್ತಿ ಎತ್ತಲಿಕ್ಕೆ ಆಗೋದು? ಈ ಧನ್ವಂತರಿ ವಾಹನ ಹೆಂಗ್ ಮಾಡ್ರಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಅದು ವಾಹನ ಬಂದು ತನಗೆ ಒಂದ್ ಹಿಂಗ್ ಪ್ಲೇಟ್ ಟೈಪ್ ಹೋಗ್ತದ ಕೆಳಗೆ, ಆ ಪ್ರಾಣಿ ಕೆಳಗೆ ಸಾವಕಾಶ ಎತ್ಕೊಂಡು ತಾನೇ ಒಳಗೆ ಹಾಕೊಂಡ್ ಬಿಡ್ತದ. ಯಾರು ಬೇಕಾಗಿಲ್ಲ ಅದಕ್ಕೆ, ಯಾರೊಬ್ರು ಬೇಕಾಗಿಲ್ಲ, ಅವ್ರ ಡ್ರೈವರ್ ಎಲ್ಲ ಮಾಡ್ತಾನಂತ. ಇದು ಚಲೋ ಅದ ನೋಡಪ್ಪ. ಹೌದಲ್ಲ, ಹೌದ್ ಹೌದು. ನಮ್ಮ ಹಳ್ಳ್ಯಾಗ ಯಾವಾಗ ಬೇಕಾವಾಗ ಬಿದ್ದು ಅಂತಂದ್ರೆ ಯಾರು ನೋಡೋರು ಇರಂಗಿಲ್ಲ, ಏನಿಲ್ಲ, ಟೈಮ್ ಸರಿಯಾಗಿ ದವಾಖಾನೆ ಕರ್ಕೊಂಡು ಹೋಗೋದಾಗಂಗಿಲ್ಲ. ಈಗ ದವಾಖಾನೆ ಟೈಮಿಗೆ ಹೋಯ್ದಿವಿ ಅಂತಂದ್ರೆ ಚಿಕಿತ್ಸೆ ಬರಬಾರ. ಹೌದು ಹೌದು, ಸರಿ ಅದ. ಅದಕ್ಕೆ ಅಂತವೆಲ್ಲ ಅದಂತ ಇಷ್ಟವರಾದ್ರು ಆ ದೊಡ್ಡ ವಾಹನ ಇರ್ತದೆ, ಒಂದಿಷ್ಟು ಖರ್ಚು ಇರ್ತದೆ, ಆ ಖರ್ಚನ್ನ ನಾವು ಕೊಡ್ಬೇಕು. ಕೊಡ್ಬೇಕು ಬಿಡು, ಯಾಕಂದ್ರೆ ದೊಡ್ಡದು ನಾವು ಜೀವನೇ ಕಳ್ಕೊಳ್ಳೋದಕ್ಕಿಂತ ಮೊದ್ಲ ವಾಹನಕ್ಕೆ ರೊಕ್ಕ ಕೊಟ್ರಿ ಏನ್ ತಪ್ಪದಪ್ಪ? ಈಗ ಮೊದಲಿನ ಶೋಭಕ್ಕ ಕಡಿಮೆ ರೊಕ್ಕ ಇಲ್ಲ ಈಗ. ಹೌದು, ಒಂದೊಂದು ಹಾಕೊಂಡ್ರೆ 50,000 ಲಕ್ಷ ಗಟ್ಲೆ ಅದಾವಪ್ಪ. 2 ಲಕ್ಷ ಮತ್ತೆ ಎಮ್ಮಿ ನೀ ತೋಡ್ಲಿಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಬಹಳ ಕಾಸ್ಟ್ಲಿ. ಹೌದು, ಅದು ಒಂದ್ ಕಳ್ಕೊಂಡಿವ್ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕಳ್ಕೊಂಡಂಗೇನೆ ಅಲ್ಲಪ್ಪ. ಹೌದಲ್ಲ, ಒಂದ್ 10,000 ರೂಪಾಯಿ ವಿಚಾರ ಮಾಡಿ. ಹೌದು, ಒಂದೊಂದು ಕುರಿಗೆ ದೊಡ್ಡ ರೇಟ್ ಆಗ್ಬಿಟ್ಟವ ಈಗ. ಖರೇನೇ ಇದೆ. ಹೌದಲ್ಲ, ಹೌದ್ ಹೌದ್ ಹೌದ್. ಅಂತಂದ್ಮೇಲ ನಾವು ಕಾಳಜಿ ತಗೊನೇಬೇಕು, ಅವಕ್ಕ ಏನಾಗ್ಯದ, ಏನ್ ಕಡಿಮೆ ಬೀಳುತ್ತದ. ಆಮೇಲೆ ನಾವೇ ಮನೆಯವರಿಗೆ ಕಾಜಿ ಮಾಡ್ತೀರ ನೋಡು, ಸ್ವಲ್ಪ ಊಟ ಮಾಡಿ ಕಡಿಮೆ ಆಯ್ತಂದ್ರೆ ಯಾಕ್ರಿ ಇವತ್ತು ಊಟ ಕಡಿಮೆ ಆಗಿದೆ ಅಂತೀರಲ್ಲ ಮಕ್ಳಿಗೆ, ಯಾಕೋ ಏನಾಗಿದೆ ಯಾಕೋ ಸುಸ್ತು ಕಾಣಿಸ್ಲಿ ನಾ ಕೇಳ್ತೀವಲ್ಲ, ಮತ್ತೆ ಅವ್ರಿಗೆ ಯಾರು ಕೇಳ್ಬೇಕು? ಅದ್ರ ಮುಂದೆ ಹಾಕಿದ್ ಆಹಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತ ತಿಂದದ ಇಲ್ಲ ಇದು ಅಂತ ಹೇಳಿ. ಒಂದು ತಿಂದಿಲ್ಲ, ಹೌದು. ಎರಡನೇದೇನಂತಂದ್ರೆ ಹೆಂಡಿ ಹಾಕಿದಿಲ್ಲ, ಹೌದು. ಡಾಕ್ಟರ್ ನಮ್ಗೂ ಹೋದಾಗ ಏನ್ ಕೇಳ್ತಾರ, ಹಸಿವಾಗ್ಲಿತ್ತೀರಿ ಊಟ ಮಾಡ್ಲಿತ್ತೀರಿ ಅಂತ ಕೇಳ್ತಾರೆ. ಆಮೇಲೆ ಬೆಳಿಗ್ಗೆ ಸಾಫ್ ಆಗಿತ್ತು ಎರಡೇ ಕೇಳ್ತಾರ ಖರೇನೆ ಮನುಷ್ಯರಿಗೆ. ಹೌದು, ಪ್ರಾಣಿಗಳಿಗೆ ಎರಡೇ ಡಾಕ್ಟರ್ ಕೇಳೋದು, ಹಾಕಿದ್ ತಿಳಿತದಿಲ್ಲ ಮೇವ, ಆಮೇಲೆ ಇದು ಕರೆಕ್ಟ್ ಆಗ್ಲಿತ್ತಲ್ಲ, ಲಘು ಕರೆಕ್ಟ್ ಆಗ್ಲಿತ್ತಲ್ಲೋ, ಆಮೇಲೆ ಹೆಂಡಿ ಕರೆಕ್ಟ್ ಹಾಕ್ಲಿತ್ತ ಅಂತ ಕೇಳ್ತಾರೆ. ಇವೆರಡರಾಗ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಏನೋ ಅದಪ್ಪ. ಎಲ್ಲ ನಾವು ಕಾಳಜಿ ತಗೊಂಡು ಹೋದ್ರೆ ಶುಭಕ ನಮ್ಮ ಒಕ್ಕಲತನ ಚಲೋ ಆಗ್ತದೆ, ನಮ್ಮ ಸುತ್ತಮುತ್ತಲು ಇರುವಂತ ಪ್ರಾಣಿಗಳಿಗೆ ಏನ್ ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೊಂಡಂಗ. ನಿಮ್ ಸರಿ ಮಾತಾಡದ್ರಾಗ ಟೈಮ್ ಬಹಳ ಆಯ್ತವ. ಹೌದಾ, ಹೋಗಿ ಬರ್ತೀನಿ, ಇನ್ನ ಮಾರ್ಕೆಟ್ ಹೋಗ್ಬೇಕು. ಹೋಗ್ಬರ್ತೀನಿ. ನೀನ್ ಏನ್ ತರದೇನ್ ಮಾರ್ಕೆಟ್? ನನಗೇನ್ ತರದಿಲ್ಲಪ್ಪ ಈ ಸದ್ಯಕ್ಕ, ಮತ್ ಇನ್ನೊಂದ್ಸರಿ ಬಂದಾಗ ಏನಾರ ಹೇಳ್ತೀನಿ ಅಂತ ತಗೊಂಡ್ಬರಕಂತೀವಿ. ಬರ್ತೀನಿ ಅಂದ್ರೆ ಬಾರಪ್ಪ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಈಗ ಸಂಪ್ರದಾಯದ ಪದಗಳು ಜನವಾಡ ಗ್ರಾಮದ ಶ್ರೀಮತಿ ಶರಣಮ್ಮ ರಾಮಚಂದ್ರಪ್ಪ ಮತ್ತು ಸಂಗಡಿಗರಿಂದ ಕೇಳೋಣ. ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ. ಹಿಂಗ ಚಡಗಾರ ದಿನದಲ್ಲಿ ಬಡೆಗೆರ ಮನೆಗೆ ಜ ಹಿಂಗ ಚಡಗಾರ ಬಡಗರ ದಿನದಲ್ಲಿ ಬಡಗರ ಮನೆಗೆ ಜೋ ಜೋ ಜೋ ಜೋ ಎಂದೆಲ್ಲ ಹಿಂದೆ ಬಂದಳಂದು ಕುಂದ್ರಲ್ಲ ಕೆರೆ ಕುಂದನ ಮನೆ ಚಳಕೆ ಕುಂದ್ರಲ್ಲಿ ಬಂದಿಲ್ಲ ನಿಂದ್ರಲ್ಲಿ ಬಂದಿಲ್ಲ ಹಿಂಗ ಬಾಲನ ತೊಟ್ಟಲ ಹೇಳರಿ ಬಂದಿದ ಜೋ ಜೋ ಜೋ ಜೋ ಹಿಂಗ ಬಾಲನ ತೊಟ್ಟಿಲ ಹೇಳರಿ ಬಂದಿದ ಜೋ ಜೋ ಜೋ ಜೋ ಹಿಂಗ ಬಾಲನ ತೊಟ್ಟಿಲ ಹೇಳರಿ ಬಂದಿದ ಜೋ ಜೋ ಜೋ ಜೋ ಹಿಂಗ ಬಾಲನ ತೊಟ್ಟಿಲ ಹೇಳರಿ ಬಂದಿದ ಜೋ ಜೋ ಜೋ ಜೋ ಮುಂಜಳೆದ ಬೆಳಗ್ಗೆ ಹಾಲ ಬನುಂಡು ಕಿನ ಬೆಳತಿ ಅದಲೈಲಕೊಂಡು ಸುತ್ತೇಳ ಬನ ತಿರುಗಿ ನೋಡ್ಯಾನೆ ಇಂಥ ಮರಗಳು ಬೇಕಂತ ಕಡದನ ಸುತ್ತಾರೆ ಜೋ ಜೋ ಜೋ ಜೋ ಇಂಥ ಮರಗಳು ಬೇಕಂತ ಕಡದನ ಸುತ್ತಾರೆ ಜೋ ಜೋ ಜೋ ಜೋ ಇಂಥ ಮರಗಳು ಬೇಕಂತ ಕಡದನ ಸುತ್ತಾರೆ ಜೋ ಜೋ ಇಂಥ ಮರಗಳು ಬೇಕಂತ ಕಡದನ ಸುತ್ತಾರಿ ಜೋ ಜೋ ಜೋ ಜೋ ಬಾಳಿಯ ಕಡದು ಬದ್ದಿ ಮಾಡ್ಯಾನೆ ನಿಂಬಿಯ ಕಡದು ಕಂಬ ಮಾಡ್ಯಾನೆ ಅವರಿವರ ಕೂಡಿ ಹನ್ನೆರಡು ಮಾಡ ಹಿಂಗ ಬಂದ್ರು ತಗಮಣ ತಕೀಲ ಜಡದಾನೆ ಜೋ ಜೋ ಜೋ ಜೋ ಹಿಂಗ ಗದ್ರು ತಗಮಣ ತಕೀಲ ಜಡದಾನೆ ಜೋ ಜೋ ಜೋ ಜೋ ಹಿಂಗ ಗದ್ರು ತಗಮಣ ತಕೀಲ ಜಡದಾನೆ ಜೋ ಜೋ ಜೋ ಜೋ ಹಿಂಗ ಗದ್ರು ತಗಮಣ ತಕೀಲ ಜಡದಾನೆ ಜೋ ಜೋ ಜೋ ಜೋ ತೊಟ್ಟಲ ತಂದಣ್ಣಗೇನೇ ಕುಡಬೇಕೆ ಮುತ್ತಳ ತುಂಬ ಮುತ್ತ ಕುಡಬೇಕೆ ಪರಣ ತುಂಬ ಅವಳ ಕುಡಬೇಕೆ ನಮ್ಮ ತವರಾರು ಕೊಟ್ಟಿದ್ದು ನಾನೇ ಕುಡಬೇಕೆ ಜೋ ಜೋ ಜೋ ಜೋ ನಮ್ಮ ತವರಾರು ಕೊಟ್ಟಿದ್ದು ನಾನೇ ಕುಡಬೇಕೆ ಜೋ ಜೋ ಜೋ ಜೋ ನಮ್ಮ ತವರಾರು ಕೊಟ್ಟಿದ್ದು ನಾನೇ ಕುಡಬೇಕೆ ಜೋ ಜೋ ಜೋ ಜೋ ನಮ್ಮ ತವರಾರು ಕೊಟ್ಟಿದ್ದು ನಾನೇ ಕುಡಬೇಕೆ ಜೋ ಜೋ ಜನವಾಡ ಗ್ರಾಮದ ಶ್ರೀಮತಿ ಶರಣಮ್ಮ ರಾಮಚಂದ್ರಪ್ಪ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ಲಾರಿ ನೀರು ಬರ್ತಾವ ತಗಿನ ಸೆಗಣಿ ತೇಲಾಡಿ ಹೋಗ್ತಾದ ಅಂತಾರ ತೇಲಾಡು ತಿಪ್ಪಿ ಮಾಡಬೇಡಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಕಟ್ಟತೀರಿ ಗೊಬ್ಬರ ಎಲ್ಲ ಅದಕ ಕಟ್ಟತೀರಿ ಹರಕ ಶೀಲ ಹೊಲ ಮುಟ್ಟ ಜಾಗ ನಿಮ್ಮ ಗಾಡಿ ಸೂರಿ ಹೋಗುತ್ತದ ಗೊಬ್ಬರ ನೋಡ್ರಿ ಇದಕ್ಕ ಅಂತಾರ ನಡೆದಾಡ ತಿಪ್ಪಿ ಮಾಡಿ ಎಂದೆಂದು ನಿವಿಂಗ ತಪ್ಪಿ ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೇನು ರೈತಣ್ಣ ನಿನಗ ಬಂಚೂರ